ಕಬ್ಬಿನ ಬೆಳೆಯ ಸಮಗ್ರ ನಿರ್ವಹಣೆ ಈ ಕುರಿತು ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಬೇಸಾಯ ತಜ್ಞರಾದ ಡಾ ಎಸ್ಎಸ್ ನೂಲಿ, ಸಸ್ಯಶಾಸ್ತ್ರಜ್ಞರಾದ ಡಾ ಅರುಣ್ ಕುಮಾರ್, ಕೀಟಶಾಸ್ತ್ರಜ್ಞರಾದ ಡಾ ಎಸ್ಎಸ್ ಜಾಧವ್. ಕೇಳಿ ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರೇ, ನಮಸ್ಕಾರ. ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮದೊಳಗೆ ಕಬ್ಬಿನ ಸಮಗ್ರ ನಿರ್ವಹಣೆ ಈ ಕುರಿತಂತೆ ನಿಮ್ಮ ಒಂದು ದೂರವಾಣಿ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ತಜ್ಞರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಎಸ್ ಎನ್ ಜಾಧವ್ ಅವರು ಕೀಟ ತಜ್ಞರು, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಡಾಕ್ಟರ್ ಎಸ್ ಎಸ್ ನೂಲಿ ಅವರು ಬೇಸಾಯ ತಜ್ಞರು, ಹಾಗೂ ಡಾಕ್ಟರ್ ಬಿ ಅರುಣ್ ಕುಮಾರ್ ಅವರು ಕಬ್ಬು ತಳಿ ತಜ್ಞರು, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಆತ್ಮೀಯ ಕೇಳುಗರೆ, ಇವತ್ತು ಕೃಷಿ ಒಂದು ಸವಾಲಿನ ಒಂದು ಉದ್ಯಮ. ಯಾಕಂದರೆ ನಾವು ಉದ್ಯಮವಾಗಿ ನಾವು ನೋಡಬೇಕಾಗಿದೆ. ಕೃಷಿ ಒಂದು ಉದ್ಯಮವಲ್ಲ ವಿಚಾರ ಮಾಡಿದಾಗ ವ್ಯಾಪಾರಿ ಬುದ್ಧಿಯಿಂದ ನಮ್ಮ ರೈತ ಬಾಂಧವರು ಒಂದು ವ್ಯವಹಾರದಿಂದ ಮಾತ್ರ, ವ್ಯವಹಾರ ಚತುರತೆಯಿಂದ ಇವತ್ತು ಹೆಚ್ಚು ಲಾಭ ಗಳಿಸುವಂಥ ಮುಖ ಮಾಡ್ಬೋದು. ಮತ್ತು ಸಾಕಷ್ಟು ಕಬ್ಬು ಅಂತೂ ವ್ಯಾಪಾರ ಬೆಳೆಯೇ ಆಗಿದೆ. ವಿಶೇಷವಾಗಿ ಬಾಗಲಕೋಟೆ ಮತ್ತು ಬಿಜಾಪುರ, ಆಮೇಲೆ ಬೆಳಗಾವಿ ಜಿಲ್ಲೆಯ ಸಾಕಷ್ಟು ಜನ ರೈತ ಬಾಂಧವರು ಕಬ್ಬು ಬೆಳೆಯನ್ನು ಬೆಳೀತಾ ಇದ್ದಾರೆ ಮತ್ತು ಬಹಳ ಲಾಭದಾಯಕವಾಗಿ ಕಬ್ಬು ಬೆಳೀತಾ ಇದ್ದಾರೆ. ಆ ಕಬ್ಬು ಇವತ್ತು ಬೆಳೀತಾ ಅದನ್ನು ನಿರ್ವಹಣೆ ಮಾಡೋದ್ರಲ್ಲಿ ಇವತ್ತು ಗೊನ್ನೆ ಹುಳು ಕಾಟ ಇರ್ಬೋದು, ಬೇರೆ ಬೇರೆ ಒಂದು ತೊಂದರೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಇವತ್ತು ಸ್ವಲ್ಪ ಸವಾಲುಗಳನ್ನು ಎದುರಿಸುವಂತಾಗಿದೆ. ಮತ್ತು ಆಮೇಲೆ ಕಬ್ಬು ಕಟಾವಿಗೆ ಬಂದ ನಂತರ ಎಷ್ಟೋ ಜನ ರೈತ ಬಾಂಧವರು ಕಬ್ಬಿನ ಫಲವನ್ನು ಅದು ಬೆಂಕಿ ಹಾಕಿ ಸುಟ್ಟುಬಿಡ್ತಾರೆ. ಅದು ಮಾಡೋದ್ರಿಂದ ಒಂದು ಭೂಮಿಯ ಗುಣಮಟ್ಟ ಭಾಳ ಹಾಳಾಗ್ತಾ ಇದೆ. ಇವತ್ತು ವಿಶೇಷವಾಗಿ ಅಥಣಿ ಭಾಗದ ಆ ಕಡೆ ಎಲ್ಲ ಕೆಲವೊಂದಿಷ್ಟು ಹೋದರೆ ಸೌಳು ಜೌಳ ಆಗಿಬಿಟ್ಟಿದೆ. ಹೀಗಾಗಿ ಯಾವ ಬೆಳೆಯನ್ನು ಬೆಳೆದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಹೀಗೆ ಮುಂದುವರೆದ್ರೆ ಬಹಳಷ್ಟು ತೊಂದರೆಗಳು ಆಗ್ತದೆ. ಆ ನಿಟ್ಟಿನೊಳಗೆ ರೈತ ಬಾಂಧವರು ಒಂದು ವಿಜ್ಞಾನದ ಒಂದು ಮಾಹಿತಿಯನ್ನು ಮಾಡಿಕೊಳ್ಬೇಕು, ವಿಜ್ಞಾನಿಗಳ ಸಲಹೆಯನ್ನು ನಾವು ಮಾಡಿಕೊಂಡು ಅಂದರೆ ಏನಾದರೂ ಒಂದು ತಂತ್ರಾಂಶವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಕಬ್ಬು ಬೆಳೆಯನ್ನು ಕೂಡ ಸರಳವಾಗಿ ಬೆಳಿಬೋದು. ಬಹಳಷ್ಟು ಜನ ರೈತರು ಇವತ್ತು ದವಸ ಧಾನ್ಯಗಳನ್ನು ಬಿಟ್ಟು ಕಬ್ಬನ್ನು ಬೆಳೀತಾ ಇದ್ದಾರೆ. ಅದು ಒಂದು ಸಾಮಾಜಿಕ ಅಸಮತೋಲನವನ್ನು ಕೂಡ ಮಾಡ್ತಾ ಇದೆ. ಆಹಾರ ಧಾನ್ಯಗಳ ಒಂದು ಕೊರತೆ ಆಗ್ತಾ ಇದೆ. ಆ ನಿಟ್ಟಿನೊಳಗೆ ಸಾಕಷ್ಟು ತೊಂದರೆಗಳನ್ನು ಕೂಡ ಎದುರಿಸುವಂಗಾಗಿದೆ. ಹೀಗಾಗಿ ಎರಡನ್ನೂ ಬ್ಯಾಲೆನ್ಸ್ ಮಾಡುವಂಥದ್ದು ಅಂದರೆ ಕಬ್ಬು ಬೆಳೆಯಲ್ಲಿ ತೊಂದರೆ ಆದಾಗ ಸಮಗ್ರವಾಗಿ ನಾವು ಒಂದಿಷ್ಟು ಈ ಆಹಾರ ಧಾನ್ಯಗಳನ್ನು ಬೆಳೆಯೋದನ್ನು ಕೂಡ ಮಾಡ್ಬೋದು. ಅಥವಾ ಸಮಗ್ರ ಒಂದು ಕೃಷಿ ಪದ್ಧತಿಯೊಳಗೆ ಎತ್ತುಗಳನ್ನು ಸಾಕೋದು. ಇವತ್ತು ಎಷ್ಟೋ ಜನ ರೈತ ಬಂದವರು ಎತ್ತುಗಳನ್ನ ಸಾಕ್ತಾನೇ ಇಲ್ಲ. ಎತ್ತುಗಳು ಇಲ್ಲ ಅಂಥೇಳಿ ಇವತ್ತು ಭೂಮಿಯೊಳಗೆ ಎರೆಹುಳು ಕಡಿಮೆ ಆಗಿದೆ ಮತ್ತು ಭೂಮಿ ಸವಕಳಿ ಶುರುವಾಗಿದೆ. ಭೂಮಿಯ ಒಂದು ಸೂಕ್ಷ್ಮ ಜೀವಿಗಳ ಕೊರತೆಯಿಂದ ಭೂಮಿಯಲ್ಲಿ ಒಂದು ಜೀವಂತಿಕೆ ಮಾಯಾಗಿದೆ. ಅದು ವಾಪಸ್ ಬರಬೇಕು ಅಂತಂದರೆ ಖಂಡಿತವಾಗಿ ಕೂಡ ರೈತರು ಸಮಗ್ರವಾಗಿ ವಿಚಾರ ಮಾಡಬೇಕು, ಕೃಷಿ ಸಾಕ್ಷರತೆಯಿಂದ ಬದುಕನ್ನು ಮಾಡಬೇಕು ಅಂತೇಳಿ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮದೊಳಗೆ ಈ ಒಂದು ಕಬ್ಬನ ಸಮಗ್ರ ನಿರ್ವಹಣೆ ಕುರಿತಂತೆ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಿಮ್ಮ ದೂರವಾಣಿ ಕರೆಗಳನ್ನು ತೆಗೆದುಕೊಳ್ಳುತ್ತ ಮೊದಲು ಡಾಕ್ಟರ್ ಎಸ್ ಎಂ ಜಾಧವ್ ಅವರು ಕೀಟ ತಜ್ಞರಿದ್ದಾರೆ, ಡಾಕ್ಟರ್ ಎಸ್ ಎಸ್ ನೂಲಿ ಅವರು ಬೇಸಾಯ ತಜ್ಞರಿದ್ದಾರೆ, ಡಾಕ್ಟರ್ ಬಿ ಅರುಣ್ ಕುಮಾರ್ ಅವರು ಕಬ್ಬು ತಳಿ ತಜ್ಞರು ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರನ್ನು ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ಜಾಧವ್ ಅವರೇ. ನಮಸ್ಕಾರ. ನಮಸ್ಕಾರ. ನಾವು ಕಬ್ಬು ಕೃಷಿ ಸಂಶೋಧನಾ ಕೇಂದ್ರ ಶಂಕೇಶ್ವರದಲ್ಲಿ ಕೆಲಸ ನಿರ್ವಹಿಸಿರುವಂಥ ವಿಜ್ಞಾನಿಗಳು. ಇವತ್ತು ನಿಮಗೆಲ್ಲ ಗುರುತದ ಕಬ್ಬು ನಮ್ಮ ದೇಶದ ಮುಖ್ಯ ವಾಣಿಜ್ಯ ಬೆಳೆ. ಕರ್ನಾಟಕ ರಾಜ್ಯದಲ್ಲಿ 5 ದಶಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಇದನ್ನು ಬೆಳೀತಾ ಇದ್ದಾರೆ. 310 ದಶಲಕ್ಷ ಟನ್ಗಳಷ್ಟು, ಈಗ 400 ದಶಲಕ್ಷ ಟನ್ಗಳಷ್ಟು ಉತ್ಪಾದನೆ ಆಗ್ತಾಯಿದೆ ಕರ್ನಾಟಕನಾಗ. ಆದರೆ ಸರಾಸರಿ ಇಳುವರಿ ನಮ್ಮ ಕರ್ನಾಟಕ ರಾಜ್ಯದ್ದು ನಮ್ಮ ದೇಶದಕ್ಕಿಂತ, ಆಮೇಲೆ ಅಥವಾ ಜಗತ್ತಿನಕ್ಕಿಂತ ಹೆಚ್ಚದ. ಪ್ರತಿ ಟನ್ 99 ಟನ್ ಪ್ರತಿ ಹೆಕ್ಟರ್ಗೆ ನಾವು ಇಳುವರಿಯನ್ನು ಪಡಿತಾ ಇದ್ದೀವಿ. ಅದೇ ರೀತಿ ಸಕ್ಕರೆ ಇಳುವರಿ 10.6 ಕರ್ನಾಟಕ ರಾಜ್ಯವು ಕಬ್ಬು ಮತ್ತು ಸಕ್ಕರೆ ಉತ್ಪಾದನೆಯಲ್ಲಿ 3ನೇ ಸ್ಥಾನದಲ್ಲಿದೆ. ನಮ್ಮ ರಾಜ್ಯದಾಗ ಒಟ್ಟು 71 ಸಕ್ಕರೆ ಕಾರ್ಖಾನೆಗಳಿದಾವೆ. ರಾಜ್ಯದ ಒಟ್ಟು ಕಬ್ಬು ಕ್ಷೇತ್ರ ಮತ್ತು ಉತ್ಪಾದನೆಯನ್ನು ತೆಗೆದುಕೊಂಡ್ರೆ 2/3 ಉತ್ತರ ಕರ್ನಾಟಕದಲ್ಲಿದೆ. ಸಕ್ಕರೆ ಇಳುವರಿಯಲ್ಲಿ ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಆದರೆ ಸರಾಸರಿ ಕಬ್ಬಿನ ಇಳುವರಿ ನಮ್ಮ ದಕ್ಷಿಣ ಭಾಗಕ್ಕೆ ಹೋಲಿಸಿದರೆ 20% ಕಡಿಮೆ ಇದೆ. ಕಾರಣ, ಉತ್ತರ ಕರ್ನಾಟಕದಲ್ಲಿ ಕಬ್ಬು ಕ್ಷೇತ್ರ ಜಾಸ್ತಿ ವೈವಿಧ್ಯತೆಯಿಂದ ಕೂಡಿದೆ. ಯಾಕಂದರೆ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಬರ ಪೀಡಿತ ಪ್ರದೇಶದಲ್ಲಿ 40-45% ಕಬ್ಬನ್ನು ಬೆಳಿತೀವಿ. ಕ್ಷಾರ ಮತ್ತು ನೀರು ಬಸಿಲಾರದಂಥ ಭೂಮಿಯೊಳಗೆ ಕಬ್ಬನ್ನು ಬೆಳೀತಾ ಇದ್ದೀವಿ 10-15%. ಇನ್ನು ಸೂಕ್ತ ಪ್ರದೇಶ ಇರುವುದು 40%. ಇನ್ನು ಈ ಬೆಳೆಯನ್ನು ಮುಖ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಂಡ್ಯ, ಮೈಸೂರು, ಶಿವಮೊಗ್ಗ, ಬೆಂಗಳೂರು, ಕೋಲಾರ, ಬೀದರು, ಬೆಳಗಾವಿ, ವಿಜಯಪುರ, ಬಳ್ಳಾರಿ, ರಾಯಚೂರು, ಇತ್ತಿತ್ತಲಾಗಿ ಹಾವೇರಿ ಜಿಲ್ಲೆಯಲ್ಲಿ ಬೆಳೀತಾ ಇದ್ದಾರೆ. ಇನ್ನು ಉತ್ತರ ವನವಲಯ ಪ್ರದೇಶದಲ್ಲೂ ಇದನ್ನು ಭಾಳಷ್ಟು ತೆಗೆದುಕೊಳ್ತಾ ಇದ್ದಾರೆ. 67 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಉತ್ತರ ವಲಯದಲ್ಲಿ ಈ ಕಬ್ಬು ಬೆಳೀತಾ ಇದೆ. ಮುಖ್ಯವಾಗಿ ಬೆಳಗಾವಿ, ರಾಯಚೂರು, ಬಳ್ಳಾರಿ, ವಿಜಯಪುರ ಜಿಲ್ಲೆಯಲ್ಲಿ ಈ ಬೆಳೆ ಭಾಳ ಕೇಂದ್ರೀಕೃತವಾಗಿದೆ. ಆದರೆ ಕಬ್ಬಿನ ಇಳುವರಿ ಭಾಳ ಕಡಿಮೆ ಆಕೋತ ಹೊಂಟದ, ಅದು ಒಂದು ಕಳವಳಿಕಾರಿಯಾದಂಥ ಸಂಗತಿ ಅದ. ಇದಕ್ಕೆ ಭಾಳಷ್ಟು ಕಾರಣ ಅದಾವೆ. ಕಬ್ಬು ಬೆಳೆಯುವಂಥ ಕ್ಷೇತ್ರದಲ್ಲಿ ನೀರಿನ ಕೊರತೆ ಅದ. ಆಮೇಲೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಹೆಚ್ಚು ನೀರಿನ ಬಳಕೆಯಿಂದ ಮಣ್ಣು ಸವಳಾಗಕತ್ತದ, ಜವಳಾಗಕತ್ತದ, ಕರ್ಲಾಗಕತ್ತದ. ಹೀಗಿದ್ದರೂ ಬಸಿಗಾಲೆಗಳು ಅಳವಡಿಕೆ ಇಲ್ಲದಿರುವುದು ಒಂದು ಪ್ರಮುಖ ಕಾರಣ. ಇನ್ನು ನಾಟಿಗೆ ಮುನ್ನ ಚೆನ್ನಾಗಿ ಭೂಮಿ ಉಳುಮೆ ಮಾಡೋಂಗಿಲ್ಲ, ತಯಾರಿ ಮಾಡ್ಕೊಂಗಿಲ್ಲ. ಯಾಕಂದರೆ ಒಂದು ನಾಟಿ ಕಬ್ಬು ಆದಮೇಲೆ 2 ಕುಳೆ ಕಬ್ಬು ತೆಗೆಯುವಂಥ ಸನ್ನಿವೇಶ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದ. ಇನ್ನು ಕಬ್ಬನ್ನು ಹಚ್ಚೋದು ಬಿಟ್ಟು ಕೇವಲ ಕಾಲುವೆ ನೀರು ದೊರಕುವ ಸಮಯಕ್ಕೆ ಅನುಗುಣವಾಗಿ ನಾವು ನಾಟಿ ಮಾಡ್ತೀವಿ. ಆಮೇಲೆ ಉತ್ತಮ ತಳಿ ಬೀಜನೇ ಬಿತ್ತನೆ ಬೀಜವನ್ನು ನಾವು ಉಪಯೋಗ ಮಾಡೋಂಗಿಲ್ಲ. ಸಾಕಷ್ಟು ಸಾವಯವ ಗೊಬ್ಬರಗಳನ್ನು ಉಪಯೋಗದ ಮಾಡೋದೇ ಇರುವುದು, ಅದು ಒಂದು ಕಡಿಮೆ ಇಳುವರಿಗೆ ಕಾರಣ ಆಗಿದೆ. ಆಮೇಲೆ ಅಸಮತೋಲನ ರಾಸಾಯನಿಕ ಗೊಬ್ಬರಗಳ ಉಪಯೋಗ, ಭೂಮಿಯಲ್ಲಿ ಪೋಷಕಾಂಶಗಳ ಕೊರತೆ, ಸುಧಾರಿತ ಬೇಸಾಯ ಕ್ರಮಗಳನ್ನು ಅಳವಡಿಸ್ಕೋದು ಇಲ್ಲದು, ಆಮೇಲೆ ಬೆಳೆಯ ಕೀಟ ರೋಗದ ಬಾಧೆಗೆ ಈಗ ಭಾಳ ತುತ್ತಾಗಕತ್ತದ. ಭಾಳಷ್ಟು ಈಗ ಅದೊಂದು ಕಳವಳಿಕಾರ್ಯದಂಥ ಸಂದೇಶ ಅದ, ಒಂದು ಸಂಗತಿ ಅದ. ಆಮೇಲೆ ಮುಂಜಾಗೃತ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು, ಆಮೇಲೆ ನಾಟಿ ಮಾಡೋಕ್ಕಿಂತ ಮೊದಲು ಬೀಜೋಪಚಾರವನ್ನು, ಆಮೇಲೆ ಕುಳೆ ಕಬ್ಬಿನ ನಿರ್ವಹಣೆ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಗಿಲ್ಲ ನಮ್ಮ ರೈತರು. ಇವೆಲ್ಲ ಕಾರಣಗಳು ಕಡಿಮೆ ಇಳುವರಿ ಬರಲಿಕ್ಕೆ ಕಾರಣ ಅದಾವೆ. ಭಾಳ ಸಂತೋಷ ಡಾಕ್ಟರ್ ಎಸ್ ಎಸ್ ನೂಲಿಯವರು ಭಾಳ ವಿಸ್ತೃತವಾಗಿ ಮಾಹಿತಿ ನೀಡಿದ್ರಿ. ಈಗ ನಮ್ಮ ಜೊತೆಗೆ ಡಾಕ್ಟರ್ ಬಿ ಅರುಣ್ ಕುಮಾರ್ ಅವರಿದ್ದಾರೆ, ಕಬ್ಬು ತಳಿ ತಜ್ಞರು. ಈ ಕಬ್ಬು ತಳಿ ಅಭಿವೃದ್ಧಿ ಆದಮೇಲೆ ಸಾಕಷ್ಟು ನಮ್ಮ ರೈತ ಬಾಂಧವರಿಗೆ ಭಾಳ ಅನುಕೂಲ ಆಗಿದೆ. ವಾಣಿಜ್ಯ ಬೆಳೆ ಆಗಿರೋದ್ರಿಂದ ಅವ್ರ ಆರ್ಥಿಕ ಗುಣಮಟ್ಟ ಹೆಚ್ಚಾಗಲಿಕ್ಕೆ ಅನುಕೂಲ ಆಗಿದೆ. ಆ ನಿಟ್ಟಿನೊಳಗೆ ಹೇಗೆ ಒಂದು ಕ್ರಾಂತಿಯನ್ನು ಮಾಡಿತು ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗೆ, ಆ ಕುರಿತಂತೆ ಮಾಹಿತಿ ಮಾಡ್ಕೊಡ್ಬೋದಾ ಅರುಣ್ ಕುಮಾರ್ ಅವರೇ? ಅದಕ್ಕಿಂತ ಮೊದಲು ನಮ್ಮ ಕೇಳುಗರಿಗೆ ಹೇಳೋಣಂತೆ, ನೀವು ದೂರವಾಣಿ ಕರೆಗಳನ್ನು ಮಾಡಬೇಕು ಅಂತಂದರೆ 244-344-14 244-345 ಅಥವಾ 244-346 ಈ ಒಂದು ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ. ಧಾರವಾಡದ ಹೊರಗಿನಿಂದ ಕರೆ ಮಾಡುವಂಥವ್ರು 0836 ಕೋಡ್ ಸಂಖ್ಯೆಯನ್ನು ಬಳಸಬೇಕು. ಈಗ ಬಿ ಅರುಣ್ ಕುಮಾರ್ ಅವರು ಕಬ್ಬು ತಳಿ ತಜ್ಞರಿಂದ ಮಾಹಿತಿಯನ್ನು ಪಡೆಯೋಣಂತ ಹೇಳಿ ಅರುಣ್ ಕುಮಾರ್ ಅವರೇ. ನಮಸ್ಕಾರ. ಸೊ ತಮಗೆಲ್ಲ ಗೊತ್ತಿರುವಂತೆ ನಮ್ಮ ದೇಶದ ಮುಖ್ಯ ವಾಣಿಜ್ಯ ಬೆಳೆ ಕಬ್ಬು ಆಗಿರೋದ್ರಿಂದ ಸೊ ರೈತರು ಇದಕ್ಕೆ ಹೆಚ್ಚಿನ ಮಹತ್ವ ಕೊಡ್ತಿದ್ದಾರೆ. ಸೊ ರಾಜ್ಯದ ಒಟ್ಟು ಕಬ್ಬು ಕ್ಷೇತ್ರ ಮತ್ತು ಉತ್ಪಾದನೆ 2/3 ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇದೆ ಮತ್ತು ಸಕ್ಕರೆ ಬೆಳೆಯಲ್ಲಿ ದೇಶದ ಮೊದಲನೇ ಸ್ಥಾನದಲ್ಲಿದೆ. ಸೊ ಈಗ ಕಳೆದ 2-3 ವರ್ಷಗಳಿಂದ ಉತ್ತಮ ಮಳೆಯಿಂದಾಗಿ ಉತ್ತರ ಕರ್ನಾಟಕದಲ್ಲಿ ಕಬ್ಬಿನ ಕ್ಷೇತ್ರ ಮತ್ತು ಇಳುವರಿಯಲ್ಲಿ ಗಣನೀಯ ಏರಿಕೆಯ ಜೊತೆಗೆ ಸಕ್ಕರೆ ಕಾರ್ಖಾನೆ ಸಾಮರ್ಥ್ಯ ಕೂಡ ಹೆಚ್ಚಾಗಿದೆ ಮತ್ತು ಹೆಚ್ಚಿನ ಸಕ್ಕರೆ ಕಾರ್ಖಾನೆಗಳು ಕೂಡ ಈ ಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ಸೊ ನಾವೇನು ಹೊಸದಾಗಿ ತಳಿಗಳನ್ನು ಬಿಡುಗಡೆ ಮಾಡ್ತಿದ್ವಲ್ಲ ಅದು ರೈತರಿಗೆ ಒಪ್ಪಿಗೆ ಆಗಂತಿರಬೇಕು. ಆ ನಿಟ್ಟಿನಲ್ಲಿ ಕೃಷಿ ಸಂಶೋಧನಾ ಕೇಂದ್ರ ಸಂಕೇಶ್ ಪ್ರಭು ಸುಮಾರು ವರ್ಷಗಳಿಂದ ಕಬ್ಬಿನಲ್ಲಿ ಸಂಶೋಧನೆ ಮಾಡಿ ಹೊಸ ಹೊಸ ತಳಿಗಳನ್ನು ರೈತರಿಗೆ ಬಿಡುಗಡೆ ಮಾಡಿದೆ ಬೆಳೀಲಿಕ್ಕೆ. ಸೊ ಅದರಲ್ಲಿ ಮುಖ್ಯವಾಗಿ ನಾನು ಹೇಳೋಕ್ಕೆ ಇಷ್ಟಪಡೋದಂದರೆ ಒಂದೇದು, ಸೊ ಇದರಲ್ಲಿ ಮುಖ್ಯವಾಗಿ 3 ರೀತಿಯ ತಳಿಗಳನ್ನು ವರ್ಗೀಕರಣ ಮಾಡ್ತೀವಿ. ಒಂದೇದು ಮೊದಲೇದು ಅಲ್ಪಾವಧಿ ತಳಿ, ಎರಡನೇದು ಮಧ್ಯಮಾವಧಿ ತಳಿ, ಮೂರನೇದು ದೀರ್ಘಾವಧಿ ತಳಿ. ಸೊ ಅಲ್ಪಾವಧಿ ತಳಿ ಅಂದರೆ ನಿಮಗೆ 8-10 ತಿಂಗಳಲ್ಲಿ ಮಾಗುವಿಕೆ ಬರ್ತೈತಿ. ನೆಕ್ಸ್ಟು ನಿಮ್ಮ ಮಧ್ಯಮಾವಧಿ ಅಂದರೆ 10-12 ತಿಂಗಳು ಮತ್ತು ನಿಮಗೆ ದೀರ್ಘಾವಧಿ ತಳಿ ಅಂದರೆ 12-14 ತಿಂಗಳ ನಂತರ ಮಾಗುವಿಕೆ ಬರ್ತದೆ. ಸೊ ಇದನ್ನು ಒಂದು ಕರೆ ಇದೆ ತೆಗೆದುಕೊಳ್ಳೋಣ. ಕರೆಯಲ್ಲಿ ಕಡಿತಾಯಿತು, ಮುಂದುವರಿಸಿ. ಓಕೆ. ಸೊ ನಾನು ಮೊದಲೇ ಹೇಳಿದ ಹಾಗೆ ಅಲ್ಪಾವಧಿ ತಳಿಗಳು, ಸೊ ಇದರಲ್ಲಿ ಮುಖ್ಯವಾಗಿ ಬರೋದು ಸಂಕೇಶ್ವರ 0-92-11 ಅಂಥೇಳಿ, ಅಥವಾ ನಾವು ಇದನ್ನು COSNK 15-0-15-102 ಅಂತ ಕಳಿತೀವಿ. ಸೊ ಇದು ಉತ್ತಮ ಗಾತ್ರದ ಹಳದಿ ಗುಲಾಬಿ ಬಣ್ಣದ ಉದ್ದನೆಯ ಗಣಿಗಳೊಂದಿಗೆ ಹೆಚ್ಚಿನ ನಾರಿನ ಅಂಶ ಹೊಂದಿರುವಂಥ ತಳಿ. ಗಾಢ ಹಸಿರು ಸುಂಕರಹಿತ ಎಲೆಗಳು ಹೊಂದಿದ್ದು ಬಲಿತ ಎಲೆಗಳು ಸ್ವಯಂ ಉದುರಿಕೆ ಗುಣವಾದ್ರಿಂದ ಸೊ ರೈತರಿಗೆ ಇದು ಅನುಕೂಲ ಆಗುತ್ತದೆ. ಸೊ ಇದು ರಾಸಾಯನಿಕ ರಹಿತ ಮತ್ತು ಸಾವಯವ ಬೆಲ್ಲ ತಯಾರಿಕೆಗೆ ಇದು ಸೂಕ್ತವಾದ ತಳಿಯಾಗಿದೆ. ನಾನು ಮೊದಲೇ ಹೇಳಿದಂಗೆ ಇದು ಅಲ್ಪಾವಧಿ ತಳಿಯಾಗಿರೋದ್ರಿಂದ ಸೊ ನೀವು ರೈತರು ಇದನ್ನು 2 ವರ್ಷದಲ್ಲಿ 3 ಬೆಳೆಗಳನ್ನು ತಕ್ಕೋಬಹುದು. ಸೊ ಇದಕ್ಕೆ ಸೂಕ್ತವಾದ ನಾಟಿ ಸಮಯ ಅಂದರೆ ಮೇ ಜೂನ್ ತಿಂಗಳು. ಅಕಸ್ಮಾತ್ ಆಗಿ ನೀವು ನಾಟಿ ಮಾಡಿದ್ರಪ್ಪ ಅಂದರೆ ಸೊ ಕಾರ್ಖಾನೆಯ ಹಂಗಾಮಿನ ಕೊನೆಯ ಹಂತದಲ್ಲಿ ಅಂದರೆ ಫೆಬ್ರವರಿ ಏಪ್ರಿಲ್ ಕಟಾವಿಗೆ ಸೂಕ್ತವಾದ ತಳಿಯಾಗಿದೆ. ಅಕಸ್ಮಾತ್ ಆಗಿ ರೈತರು ಜನವರಿ ಫೆಬ್ರವರಿಯಲ್ಲಿ ನಾಟಿ ಮಾಡಿದ್ರಪ್ಪ ಅಂದರೆ ಕಾರ್ಖಾನೆಯ ಪ್ರಾರಂಭಿಕ ಹಂತ ಅಂದರೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಿಗೆ ಇದು ಸೂಕ್ತವಾದ ತಳಿ ಆಗಿದೆ. ಸೊ ಇನ್ನು 2ನೇ ತಳಿಗೆ ಬಂದಪ್ಪ ಅಂದರೆ ನಾವು ಸಂಕೇಶ್ವರ 092-27 ಅಂತೇಳಿ ಅಥವಾ ಕೋಎಸ್ಎನ್ಕೆ 15-104 ಇದಕ್ಕೆ ಹೀರಾ ಅಂತಲೂ ಕೂಡ ನಾವು ಕರಿತೀವಿ. ಸೊ ಈ ತಳಿಯ ವಿಶೇಷ ಗುಣ ಅಂದಪ್ಪ ಅಂದರೆ ಇದು ಹೆಚ್ಚಿನ ಸಕ್ಕರೆ ಅಂಶ ಹೊಂದಿದೆ. ಸುಮಾರು 20-22% ಸುಕ್ರೋಸ್ ಅಂತ ಹೇಳ್ತೇವೆ ಸಕ್ಕರೆ ಅಂಶ ಹೊಂದಿದೆ ಮತ್ತು ಇದು ಇಳುವರಿ ಪ್ರತಿ ಹೆಕ್ಟೇರಿಗೆ ಸರಾಸರಿ 150-180 ಟನ್ ಇಳುವರಿಯನ್ನು ಕೊಡ್ತಿದೆ. ಒಂದು ಕರೆ ನೋಡೋಣ. ರೆಡಿ ಸ್ವಲ್ಪ ದೂರ ಇರಿ. ಹಲೋ ಸರ್ ನಮಸ್ಕಾರ ರೀ. ಹಲೋ ಹಲೋ ಸರ್ ನಮಸ್ಕಾರ. ಕಟಗಿರಿ ಅದರಿ ತಾಲೂಕಾ ಕಟಗಿರಿಯಿಂದ ಆಡಿಯೋ ಪಾರ್ಲಿ ಮಾತಾಡೋದು ಸರ್. ಮಾತಾಡಿ ಸರ್. ನಾವು ಈಗ ಈಗ 4ನೇ ಕುಳಿ ಕಬ್ಬ ಅದ ರೀ, 30 ಕುಂಟೆ ಕಬ್ಬ ಅದ ರೀ, 4 ಫುಟ್ ಸಾಲ ಅದಾವ ರೀ. ಈಗ ಡಿಸೆಂಬರ್ದಾಗ ಕಟ್ ಮಾಡಿದೀವಿ ರೀ ಸರ್. ಈಗ ಅದು ಅವಧಿನೂ ಒಂದು ಸಾಲಿನಾಗ ಹಾಕಿ ಎಲ್ಲ ಅದನ್ನ ನೀರು ಬಿಟ್ಟದ್ರಿ. ಈಗ ನೀರು ಅದೇನ್ರಿ ಸರ್, ಸುಳಿ ಸಾಲ ಇದ್ರಿ ಮತ್ತ ಎಲಿ ಎಲ್ಲ ಮುಟ್ರು ಒಂದ್ ಜಗದ ಎಲಿ ಎಲ್ಲ ಗೋಳೆ ಆಗಿ ಮುಟ್ರುಗಳಾಯ್ತು ಸರ್. ಅದಕ್ಕೆ ಸರ್ ನಾವು ಏನ್ ಮಾಡ್ಬೇಕು ಸರ್? ಸರ್ ಈಗ ನೀವು ಕೇಳಿದ ಪ್ರಶ್ನೆ ಏನಂದ್ರೆ ಕುಳೆ ಕಬ್ಬನ್ನು ಯಾವ ರೀತಿ ನಿರ್ವಹಣೆ ಮಾಡ್ಬೇಕಂತ. ಹೌದ್ರಿ ಸರ್, ಕುಳಿ ಕಬ್ಬ ಅದ್ರಿ, 4ನೇ ಕುಳಿ ಅದ್ರಿ ಸರ್. ಈಗ ಈಗ ನೀವು ಏನ್ ಮಾಡ್ಬೇಕಂದ್ರ, 4ನೇ ಕುಳೆ ಬಿಟ್ಟಿರಲ್ಲ ಮೊದಲ ಒಂದು ಸ್ವಲ್ಪ ಗ್ಯಾಪ್ ಆಗಿರ್ತದ, ಅಲ್ಲೆಲ್ಲೆಲ್ಲೆಲ್ಲ ಹುಸಿಗುಣಿ ಹೋಗಿತ್ತಂದ್ರೆ ಒಂದು 20% ಹುಸಿಗುಣಿ ಹೋಗಿರ್ತದ. ಒಂದು ಈಗ ಒಂದೇ ಸಾಲ್ನಾಗ 2 ಫೂಟ್ನಾಗ ಏನಾರು ಗ್ಯಾಪ್ ಕಾಣಕತ್ತಂದ್ರೆ ಅಲ್ಲಿ ಈ ಅಗಿ ಏನು ಈಗ ಮೊಳೆ ಕೊಡಿತೈತಲ್ಲ ಕುಳೆ ಕಬ್ಬ, ಅದ್ರಾಗಿಂದು ಒಂದು ಬೆಡಗದ್ಲೆ ತಕ್ಕೊಂಡು ಮೊದಲು ಹುಸಿಗುಣಿ ತುಂಬ್ಕೋರಿ. ಆಮೇಲೆ ಕೋಲೀಸ್ ಅವ್ರಿ, ಮೊದಲು ಕೋಲೀಸ್ ಅವ್ರಿ, ಆಮೇಲೆ ಬಗಲ್ ಹರಿರಿ. ಬಗಲ್ ಹರಿದ ಕೂಡಲೇ ಇಮಿಡಿಯೇಟ್ಲಿ ಏನು ಮಾಡ್ತೀರಿ, ಬಗಲ್ ಹರಿ ಮುಂದಾಗೆ ಗೊಬ್ಬರ ಕೊಡ್ರಿ, 10-26 ಅಥವಾ 12-36 ಒಂದು 2 ಚೀಲ. ಆಮೇಲೆ ನೀರು ಬಿಡ್ರಿ. ನೀರು ಬಿಟ್ಟಮೇಲೆ ಅಗಿ ಈಗ ಹುಸಿಗುನಿ ತುಂಬ್ಕೋರಿ. ಹುಸಿಗುನಿ ತುಂಬ್ಕೊಂಡ್ಮೇಲೆ ಅದನ್ನು ರೌದಿ ಕಟ್ ಮಾಡೋ ಮಷಿನ್ಲೆ ರೌದಿ ಕಟ್ ಮಾಡಿ ರೌದಿ ಕಳಿಯುವಂಗೆ ಮಾಡ್ಕೋರಿ ಸರ್. ನಾವು ರೌದಿ ಕಟ್ ಮಾಡಿದ್ರಿ, ಕುಯ್ಯ ಮ್ಯಾಗಿನೆಲ್ಲ ಅದನ್ನ ಇದನ್ನ ಕಟ್ ಮಾಡಿನ್ರಿ ಸರ್. ಮತ್ತೆ ಈಗ ರೌದಿ ಒಂದು ಸಾಲಿನಾಗ ಅದನ್ನೆಲ್ಲ ಒಳಗೆ ಹಾಕಿ ಒಂದು ಸಾಲ ಮತ್ತು ಇದನ್ನ ಹರಿಗೆ ಬಿಟ್ಟಿನ್ರಿ ಸರ್. ಹಲೋ ಸರ್, ಅದಕ್ಕೆ ಈಗ ಏನ್ ಮಾಡ್ಬೇಕಂತೀರಿ? ಈಗ ಅದು ಸುಳಿ ಸಾಲ ಆಗಿದ್ರಿ, ಒಳಗೆ ಹುಳ ಆದ್ರಿ ಮತ್ತು ಎಲಿ ಸ್ವಲ್ಪ ಮುಟ್ರಿಕೊಂಡ್ರಿ ಸರ್. ನನಗೆ ಪ್ರಶ್ನೆ ನಿಮ್ಗೆ ಏನ್ ಕೇಳ್ಬೇಕನ್ನೋದು ನಂಗೆ ತಿಳಿತಾ ಇಲ್ಲ. ನಿಮ್ಗೆ ಏನ್ ಪ್ರಶ್ನೆ ಐತತ್ತ? ಸರ್ ಒಂದ್ ಕೆಲಸ ಮಾಡ್ರಿ, ಕೊರೆಜಿನ್ ಅಂತೇಳಿ ಒಂದ್ ಕೆಮಿಕಲ್ ಸಿಗ್ತದ, ಅದನ್ನ 150 ml ಡ್ರೆಂಚ್ ಮಾಡ್ರಿ ಅಥವಾ ನೀರಿನಿಂದ ಮೂಲಕ ಬಿಡ್ರಿ ಅದನ್ನ, ಆ ಸುಳಿ ಸಾಯಂಗಿಲ್ಲ. ಹಲೋ ಸರ್, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆಯನ್ನು ತಗೋತಾ ಇದ್ದೀವಿ. ಡಾಕ್ಟರ್ SM ಜಾಧವ್ ಅವರು ಕೀಟ ತಜ್ಞರಿದ್ದಾರೆ. ಜಾಧವ್ ಅವರೇ, ನಮ್ಮ ಸಾಕಷ್ಟು ರೈತ ಬಾಂಧವರಿಗೆ ಇವತ್ತು ಗೊಂಡೆ ಹುಳುವಿನ ಕಾಟ ಭಾಳ ಆಗಿದೆ, ಮತ್ತು ಅದನ್ನು ಹೆಂಗೆ ನಿರ್ವಹಣೆ ಮಾಡಬೇಕು? ಯಾಕಂದರೆ ಕೀಟ ನಿರ್ವಹಣೆನೂ ಭಾಳ ಅಗತ್ಯವಾಗಿದೆ ಮತ್ತು ಅವಶ್ಯಕವಾಗಿದೆ. ಈ ಗೊಂಡೆ ಹುಳುನ ನಾವು ನಿರ್ವಹಣೆ ಮಾಡದೆ ಬಿಟ್ಟರೆ ಮುಂದಿನ ಈ ಬೆಳೆ ಅಷ್ಟೇ ಅಲ್ಲದೆ ಮುಂದಿನ ಬೆಳೆಗೂ ಕೂಡ ತೊಂದರೆ ಮಾಡ್ತದೆ. ಅದ್ರ ಕುರಿತು ಮಾಹಿತಿ ಮಾಡ್ಬೋದಾ? ಈಗಾಗಲೇ ಕಬ್ಬಿನ ಬೆಳೆ ಎಲ್ಲ ಕಡೆ ಕಟಾವು ಹಂತದಲ್ಲಿದೆ. ಈಗಾಗಲೇ ಕಟಾವು ಮಾಡುವಂಥ ಬೆಳೆಯಲ್ಲಿ ಇದಕ್ಕಿಂತ ಮುಂಚೆ ಎಲ್ಲೆಲ್ಲಿ ಬಾಧೆ ಇದೆ, ಏನು ಗೊನ್ನೆ ಹುಳುವಿನ ಬಾಧೆ, ಅಂಥ ಕಡೆ ಏನು ಮಾಡ್ರಿ, ಈಗ ಸರಿಯಾದ ಟೈಮ್ನಲ್ಲಿ ಕಟಾವಾದ ನಂತರ ರೌದಿಯನ್ನು ಎಲ್ಲ ಅಲ್ಲೇ ಸಾಲಿನಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಏನು ಸ್ವಲ್ಪ ಸಗಣಿ ಗೊಬ್ಬರ ಅದು ಇದು ಹಾಕಿ ಸ್ವಲ್ಪ ಕೊಳಸ್ರಿ. ಕೊಳಸಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮೆಟ್ರೈಜಿಯಂ ಎನ್ಸೋಪ್ಲೇ ಅಂತಂದ್ಕೆ ಒಂದು ಜೈವಿಕ ಪೀಡನಾಶಕ ಇದೆ, ಅದು ಎಕರೆಗೆ 4 kg ಹಂಗೆ ಸ್ವಲ್ಪ ತಿಪ್ಪಿ ಗೊಬ್ಬರನ ಕಲಿಸಿ ಸಾಲ ನಡುಗೆ ಬಿಟ್ಟಕೆ ನೀವು ನೀರು ಬಿಟ್ಟರೆ ಅಂದರೆ ಒಳಗಡೆ ಅದು ಬೆಳೆದು ಆ ಗೊಂಡೆ ಹುಳುವಿನ ಮರಿ ಹುಳುಗಳಿಗೆ ಅದು ತಿಂದು ನಾಶ ಮಾಡ್ತೈತಿ. ಇದು ಒಂದೇ ಪರಿಹಾರ, ಇದು ಬಿಟ್ಟು ಬೇರೆ ಯಾವುದೇ ಕೀಟನಾಶಕಗಳು ಇದಕ್ಕೆ ಅಷ್ಟೊಂದು ಉಪಯೋಗಕ್ಕೆ ಬರುವುದಿಲ್ಲ. ಆ ಕಾರಣಕ್ಕೆ ನೀವು ಈಗ ಮೆಟ್ರೈಜಿಯಂ ಅನ್ನೋದು ತಗೊಂಡು ಅದನ್ನು ಹೆಚ್ಚಿಗೆ ಮಾಡಿಕೊಂಡು ಭೂಮಿಯಲ್ಲಿ ಹಾಕೋಕ್ಕೆ ಪ್ರಯತ್ನ ಮಾಡಿರಿ. ರೈತ ಬಾಂಧವರೇ ಸಾಕಷ್ಟು ಮಾಹಿತಿಯನ್ನು ಮಾಡ್ಕೋತಾ ಇದ್ದೀರಿ. ಮತ್ತೊಂದು ಕರೆಯನ್ನು ತೆಗೆದುಕೊಳ್ತಾ ಇದ್ದೀವಿ ನಾವೀಗ. ಹೇಳಿ. ಹಲೋ. ಹೇಳಿ. ಹಲೋ. ಹೇಳಿ ಹೇಳಿ. ಹಲೋ. ಹೇಳಿ ಮಾ, ಹೇಳಿ ಮಾತಾಡಿ. ಹಲೋ. ಹಲೋ ಹೇಳಿ. ತಾಂತ್ರಿಕ ತೊಂದರೆ ಇರೋದ್ರಿಂದ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಸಾಕಷ್ಟು ಕರೆಗಳು ಇದೆ. ಈಗ ನೀವು ಹೇಳ್ತಾ ಇದ್ರಿ ಡಾಕ್ಟರ್ ಜಾಧವ್ ಅವರೇ, ಅಂದರೆ ಈಗ ಗೊಂಡೆ ಹುಳು ನಿಯಂತ್ರಣ ಮಾಡೋದಾಯಿತು. ಈ ಕೆಲವೊಂದಿಷ್ಟು ನಮ್ಮ ರೈತ ಬಾಂಧವರು ಕಬ್ಬನ್ನು ಕಟಾವು ಆದ ನಂತರ ಕಬ್ಬನ್ನು ಬೆಂಕಿ ಹಾಕಿ ಸುಟ್ಬಿಡ್ತಾರಲ್ಲ, ಅದರಿಂದ ಏನು ತೊಂದರೆ ಆಗ್ತದೆ ಸ್ವಲ್ಪ ಹೇಳ್ಬೋದಾ ಸರ್? ತಾವು ಕೇಳಿದ ಪ್ರಶ್ನೆ ಈಗ ಭಾಳಷ್ಟು ರೌದಿ ನಿರ್ವಹಣೆ ಅದು ಭಾಳ ಮುಖ್ಯವಾದಂಥ ಒಂದು ನಿರ್ವಹಣಾ ಕ್ರಮ ಅದ ಕುಳೆ ಕಬ್ಬಿನಲ್ಲಿ. ಯಾಕೆ ಏನಾಗ್ತಾ ಇದೆ ಅಂದರೆ, ಕುಳೆ ಕಬ್ಬು ಬಂದ ನಂತರ ಒಂದು ಕಬ್ಬು ಕಟಾವಾದ್ಮೇಲೆ ತಳಿಗಳ ಅನುಸಾರವಾಗಿ 5-10 ಟನ್ ಒಂದು ಎಕರೆಗೆ ರೌದಿ ಬರ್ತದೆ. ಆ ರೌದಿ ಒಳಗೆ ಭಾಳಷ್ಟು ಮುಖ್ಯ ಪೋಷಕಾಂಶಗಳು, ಲಘು ಪೋಷಕಾಂಶಗಳು, ಆಮೇಲೆ ದ್ವಿತೀಯ ದರ್ಜೆಯ ಪೋಷಕಾಂಶಗಳು ಇರ್ತವೆ. ಆದರೆ ಭಾಳಷ್ಟು ಜನ ಅದನ್ನ ಯಾಕೆ ಸುಡ್ತಾರೆ ಅಂದರೆ, ಅದು ಬೇಗನೆ ಕಳೆಯೋದಿಲ್ಲ, CN ರೇಷ್ಯೋ ಹೆಚ್ಚಿರ್ತದೆ, ಆಮೇಲೆ ಅದು ನೀರು ಬಿಡಕ್ಕೆ ತೊಂದರೆ ಆಗ್ತದೆ ರೈತರಿಗೆ, ಆಮೇಲೆ ಕೆಲವು ಮಂದಿ ಇಲಿ ಹೆಗ್ಗಣ ಕಾಟಿರ್ತದೆ, ಆಮೇಲೆ ಸವಳು ಭೂಮಿ ಇತ್ತು ಜವಳು ಭೂಮಿ ಇತ್ತು ಅಂದ್ರೂ ಅವರು ಭಾಳಷ್ಟು ಅದನ್ನು ತೆಗಿಬೇಕಂತೇಳಿ ಸುಡ್ತಿರ್ತಾರೆ. ಆದರೆ ಈ ರೌದಿ ನಿರ್ವಹಣೆ ಭಾಳ ಮುಖ್ಯದ. ಈಗ ಇವತ್ತಿನ ಪೇಪರ್ ಪ್ರಜಾವಣೆಯಲ್ಲಿಯೂ ಸಹ ರೌದಿ ಸುಡಬಾರದು ಅಂಥೇಳಿ ಒಂದು ಲೇಖನವನ್ನು ಜಂಟಿ ಕೃಷಿ ನಿರ್ದೇಶಕರು ಬರೆದಿದ್ದರು. ಅದನ್ನು ನೋಡಿದ ಪ್ರಕಾರ ರೌದಿಯಲ್ಲಿ ಭಾಳಷ್ಟು ಪೋಷಕಾಂಶಗಳಿರ್ತಾವೆ, ಆಮೇಲೆ ಸಾರಜನಕದ, ರಂಜಕದ, ಪೊಟ್ಯಾಷದ, ಆಮೇಲೆ ದ್ವಿತೀಯ ದರ್ಜೆಯ ಪೋಷಕಾಂಶಗಳು ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಂ, ಸಲ್ಫರ್ ಇದೆ. ಹಲೋ. ಹಲೋ. ಹೇಳಿ. ನಮಸ್ಕಾರ. ಹೇಳಿ, ನಿಮ್ಮ ಪ್ರಶ್ನೆ ಕೇಳಿ. ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾವು ಜಮಖಂಡಿ ತಾಲೂಕು ಚಿಕ್ಕಲಿಕೆಯಿಂದ ರೀ ಸರ. ಹೇಳಿ, ನಿಮ್ಮ ಪ್ರಶ್ನೆ ಹೇಳಿ. ನಾವು ಕಬ್ಬು ಹಚ್ಚಿ ನವೆಂಬರ್ನಾಗ ಹಚ್ಚೀವಿ ರೀ ಸರ. ಕೇಳಿಸ್ತಿಲ್ರಿ? ಕೇಳ್ತಾ ಇದೆ, ಹೇಳಿ. ಹಾಂ, ನವೆಂಬರ್ನಾಗ ಹಚ್ಚೀವಿ ಸರ್ ಕಬ್ಬು ರೀ. ನಾವು ಈಗ ಹತ್ತು ಕಬ್ಬು ಹಚ್ಚೀವಿ ರೀ, ಅದಕ್ಕೆ ಮರ್ಯಾದ ಬಿಡ ಹಂಗೆ ಯಾವ್ದು ಹೊಸದ ಗೊಬ್ಬರ ಆಗ್ಬಿಡ್ಬೇಕು ಅಂತ ಇಷ್ಟ ರೀ. ಅದು ನವೆಂಬರಲ್ಲಿ ನೀವು ಹಚ್ಚಿರಿ, ನವೆಂಬರಲ್ಲಿ ಹಚ್ಚಿರಲ್ಲ, ಅದಕ್ಕೆ ಏನು ಮಾಡ್ಬೇಕು, ಮರಿ ಹೊಡಿಬೇಕಪ್ಪ ಅಂದರೆ ಈಗ ತಂಪಿತ್ತು, ತಂಪಾದ ವಾತಾವರಣ ಇತ್ತು, ಸ್ವಲ್ಪ ಏನು ಮಾಡಿರಿ, ರಂಜಕದ ಗೊಬ್ಬರ ಕೊಟ್ಟಿದ್ದಿಲ್ಲ ಅಂದರೆ ರಂಜಕದ ಗೊಬ್ಬರ ಕೊಡ್ರಿ, ಅಂದರೆ ಬೇರು ಬೆಳವಣಿಗೆ ಆಗ್ತದೆ. ಅದಾದ ನಂತರ ಹ್ಯೂಮಿಕ್ ಆ್ಯಸಿಡ್ ಅಂತೇಳಿ ಮಾರ್ಕೆಟಲ್ಲಿ ದೊರೀತದೆ, ಬಟ್ ನೀವು ಚೆನ್ನಾಗಿ ಕಳೆತಂಥ ಗೊಬ್ಬರ ಹಾಕಿದ್ರೆ ಅದೇ ಹ್ಯೂಮಿಕ್ ಆ್ಯಸಿಡ್ ಬಂದು ರೂಟ್ ಡೆವಲಪ್ಮೆಂಟ್ ಆಗ್ತಿತ್ತು ಬೇರು ಬೆಳವಣಿಗೆ. ಅದಕ್ಕೆ ನೀವು ರಂಜಕದ ಗೊಬ್ಬರ ಕೊಟ್ಟಿದ್ದಿಲ್ಲ ಅಂದರೆ, ಈಗ ಇನ್ನೂ ನವೆಂಬರ್ನಲ್ಲಿ ಆದಮೇಲೂ ಈಗ ಕೊಟ್ಟಿದ್ದಿಲ್ಲ ಅಂದರೆ 10-26-26 ಅಥವಾ 12-32 ಅಂತಾರಲ್ಲ, 12-32-16 ಎರಡು ಚೀಲ ಪ್ರತಿ ಎಕರೆಗೆ ಉಪಯೋಗ ಮಾಡಿರಿ. ಆಮೇಲೆ ಹ್ಯೂಮಿಕ್ ಆ್ಯಸಿಡ್ 2 ಲೀಟರ್ ಪ್ರತಿ ಎಕರೆಗೆ, ಒಂದು 200 ಲೀಟರ್ ನೀರಿನಾಗ ಹಾಕಿ ಡ್ರೆಂಚ್ ಮಾಡಿರಿ. ಯಾವ್ದ್ರಿ ಔಷಧ ಯಾವ್ದು ಬಿಡದ್ರಿ? ಹ್ಯೂಮಿಕ್ ಆ್ಯಸಿಡ್ ಅಂತ ಬರ್ತದೆ. ಹ್ಯೂಮಿಕ್ ಆ್ಯಸಿಡ್ ರೀ? ಹ್ಯೂಮಿಕ್ ಆ್ಯಸಿಡ್. ಸರ್ ಹೇಳ್ತೀವಿ ಸರ್. ನಮಸ್ಕಾರ ಸರ್. ಎರಡು ತಿಂಗಳು ಬೆಳೆಯಿದ್ದಾಗ ನಡುವಿಂದ ಇದು ಸುಳಿ ಕಿತ್ತರಿ ತಾನೇ ಬರ್ತಾವ. ನಮಸ್ಕಾರ ಸರ್. ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನೀವು ಹೇಳ್ತಾ ಇರೋದು ಕೇಳ್ತಾ ಇದ್ರೆ, ನಾವು ಏನೇ ಒಂದು ಬೆಳವಣಿಗೆ ಮಾಡಿದ್ರು ಕೂಡ ಕಬ್ಬು ವಿಶೇಷವಾಗಿ ಸಮಗ್ರವಾಗಿ ನಾವು ಬೆಳಿಬೇಕು ಅಂತಂದಾಗ ಮಣ್ಣಿನ ಗುಣಮಟ್ಟವನ್ನು ಕಾಪಾಡ್ಕೊಳ್ಳೋದು ಭಾಳ ಅವಶ್ಯಕತೆ ಅದ. ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳಿರಬೇಕು, ಮಣ್ಣಿನಲ್ಲಿ ಜೀವಂತಿಕೆ ಇರಬೇಕು, ಮಣ್ಣಿನಲ್ಲಿ ಸಾವಯವ ಅಂಶ ಇರಬೇಕು ಅನ್ನೋದನ್ನು ತಾವು ಒತ್ತಿ ಹೇಳ್ತಾ ಇದ್ದೀರಿ. ಈಗ ರೌದಿಯಿಂದನೂ ಕೂಡ ಅದನ್ನು ಉಪಯೋಗ ಮಾಡಿಕೊಂಡು ಆ ರೀತಿ ನಮಗೆ ಒಂದು ಸಾವಯವ ಅಂಶವನ್ನು ಹೆಚ್ಚಿಸಿ ಮಣ್ಣಿನ ಗುಣಮಟ್ಟವನ್ನು ಕಾಪಾಡಬೇಕು ಅನ್ನೋದು ತಾವು ಹೇಳ್ತಾ ಇದ್ದೀರಿ ಅರುಣ್ ಕುಮಾರ್ ಅವರು, ಸರಿನಾ? ಸರಿಗೆ ಮಣ್ಣಿನ ಗುಣಧರ್ಮ ಬಹಳ ಕಾಪಾಡೋದು ಬಹಳ ಮುಖ್ಯದ. ಸಾವಯವ ಇಂಗಾಲದ ಪ್ರಮಾಣ ದಿನಕ್ಕೆ ದಿನ ನಮ್ಮ ಭೂಮಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಅಲ್ಲ ಭಾರತದಲ್ಲಿನೇ ಎಲ್ಲ ಇದು ಬೆಳೆಯುವಂಥ ಬೆಳೆಗಳನ್ನು ಬೆಳೆಯುವಂಥ ಪ್ರದೇಶದಲ್ಲಿ ಕಳವಳಕಾರಿಯಾಗಿ ಅದು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಭೂಮಿಯ ಫಲವತ್ತತೆ, ಮಣ್ಣಿನ ಗುಣಧರ್ಮಗಳು ಮತ್ತು ಮಣ್ಣಿನ ಆರೋಗ್ಯ ಕಾಪಾಡೋದು ಪ್ರತಿ ಒಬ್ಬ ರೈತನ ಕರ್ತವ್ಯ ಆಗಿದೆ. ಆದ್ದರಿಂದ ನಾವು ಏನು ಮಾಡಬೇಕಾಗಿದೆ ಅಂದರೆ, ಒಂದು ಕರೆ ಇದೆ ಮತ್ತೆ ಮುಂದುವರ್ಸೋಣ. ಹಲೋ ರೀ, ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾವು ಎಲ್ಪಾರಿಟಿಯಿಂದ ಮಾತಾಡ್ತಿದ್ದೀರಿ. ಹಲೋ ಸರ, ಹಲೋ, ನಿಮ್ಮ ಪ್ರಶ್ನೆ ಕೇಳಿ. ಹಾಂ ಸರ, ಈಗ ನಾವು ಮೊದಲ ಅರಿಶಿನ ಹಚ್ತಿದ್ದೀವಿ ನಮ್ಮ ಹೊಲ್ದಾಗ ರೀ. ಹಲೋ ಸರ, ಹೇಳಿ ಹೇಳಿ. ಹಾಂ ಸರ್, ನಾವು ಎಲ್ಪಾರಿಟಿಯಿಂದ ಕಲ್ಲಪ್ಪ ಎಡ್ರಿ ಅಂತ ಮಾತಾಡಿದ್ರಿ. ಕೇಳ್ತಾ ಇದ್ದೆ, ಹೇಳಿ. ಅರಿಶಿನ ಹಚ್ತಿದ್ರೆ ಮುಂದೇನಾಯ್ತು? ಅರಿಶಿನ ಹಚ್ತಿದ್ದೀರಿ, ಅರಿಶಿನಕ್ಕೆ ನಮ್ಮ ಹೊಲ್ದಾಗ ಗೊರ್ಲಿ ಭಾಳ ಮೇಯಾಕೈತಾವ್ರಿ. ಹಿಂಗ ಅದಕ್ಕೆ ಪರಿಹಾರ ಏನು ಅಂತ ಕೇಳ್ತಾ ಇದ್ದೀರಾ? ಅದಕ್ಕೇನು ಪರಿಹಾರ ಅಂತ ಕೇಳ್ತಾ ಇದ್ದೀರಾ? ಹಾಂ ಸರ್, ಅದಕ್ಕೊಂದು ಗೊರ್ಲಿ ಭಾಳ ಅಂದ್ರೆ ಒಟ್ಟು ಗೊರ್ಲಿ ಮೇಯತನ ಬಿಟ್ಟದೀವ್ರಿ, ಅದಕ್ಕಾಗಿ ಅದ ಬಿಟ್ಟದೀವ. ಈಗ ಈ ಇಳುವರಿ ಜಾಸ್ತಿ ಬರ್ಬೇಕಲ್ಲ ಸರ್, ಅದನ್ನ ಮಾಡಿದ್ಕ. ಈಗ ಡಾಕ್ಟರ್ ಎಸ್ ಎಂ ಡಾಕ್ಟರ್ ಉತ್ತರ ಕೊಡ್ತಾರೆ, ಡಾಕ್ಟರ್ ಎಸ್ ಎಂ ಜಾಧವ್ ಅವ್ರ ಉತ್ತರ ಕೊಡ್ತಾರೆ, ಕೇಳಿ. ಈಗ ಗೊರ್ಲಿ ಹೆಚ್ಚಾಗಿತ್ತಂದ್ರೆ ನಿಮ್ಮ ಹೊಲ ಅಥವಾ ಹೊಲ ಸುತ್ತಮುತ್ತ ಏನಾದರೂ ಹುತ್ತದಾವ ನೋಡ್ರಿ. ಮೊದಲ ಹುತ್ತನ್ನ ತೆಗೆದು ಇದು ಮಾಡ್ರಿ. ಏನು ಒಳಗಿದ್ದಂತ ಏನು ರಾಣಿ ಹುಳ ಇರ್ತೈತಿ, ರಾಣಿ ಹುಳನ ಹತೋಟಿ ಮಾಡ್ಬೇಕು. ಅದು ಹಡ್ರೆ ತೆಗೀರಿ, ಇಲ್ಲಾಂತಂದ್ರೆ ಸೆಲ್ಫಸ್ ಗುಳಿಗೆ ಸಿಗ್ತಾವ, ಒಂದೆರಡು ಸೆಲ್ಫಸ್ ಗುಳಿಗೆ ಹುತ್ತನೆ ಹಾಕಿ ಎಲ್ಲ ಹುತ್ತ ಮುಚ್ಚಿ ಆ ರಾಣಿ ಹುಳವನ್ನ ಇದು ಮಾಡಿದ್ರೆ ಮಾತ್ರ ಗೊರ್ಲಿ ನಿಂದಿರ್ತೈತಿ. ಆ ಹುತ್ತುಗಳು ನೀವು ತೆಗಿಲಾರ್ದೆ ನೀವು ಎಷ್ಟು ನೀರು ಹಾಕಿದ್ರು, ನೀರು ಬಿಟ್ಟರು, ಔಷಧ ಹಾಕಿದ್ರು ಉಪಯೋಗ ಇಲ್ಲ. ಮೊದಲು ಆ ಹುತ್ತನ್ನು ನೀವು ತೆಗೀರಿ, ನೀವು ಮ್ಯಾನ್ಯುಲರಿ ತೆಗೀರಿ, ಇಲ್ಲ ಸೆಲ್ಫಸ್ ಗುಳಿಗಿರಿ ಹಾಕ್ರಿ, ಇಲ್ಲಾಂದ್ರೆ ಕ್ಲೋರೋಪೆರಿಪಸ್ ಔಷಧ ಸಿಗ್ತೈತಿ. 10 ml 1 liter ನೀರಿಗೆ ಸುಮಾರು 20-25 ಲೀಟ್ರ್ ಹಾಕಿ ಹುತ್ತನ್ಯಾಗ ಸುರಿದು ಆ ರಾಣಿ ಹುಳನ ಸಾಯಿಸ್ಬೇಕು. ಇನ್ನೊಂದು ಎಲ್ಲಿ ಹುತ್ತು ಭಾಳ ಇದು ಐತಲ್ಲ, ಚಂದ ನೀರು ಬಿಟ್ಟರೆ ತಂತಾನೆ ಅದು ಕಂಟ್ರೋಲ್ ಆಗುತ್ತೆ. ಮೊದಲು ಹುತ್ತನ ನಿರ್ವಹಣೆ ಮಾಡಿ. ಹಲೋ ಹೇಳಿ ಸರ್. ಅದ್ ನೀರ್ನ್ಯಾಗ ನಾವು ಅದನ್ನ ಬಿಡೋದು ಇದು ಮಾಡ್ಬೇಕ್ರಿ, ಹಂಗೇನ್ ಮಾಡ್ಬೇಕು? ನೀವು ಬರೀ ನೀರು ಬಿಟ್ಟರೆ ಅದು ಗೊರ್ಲಿ ಸತ್ ಹೋಗ್ತೈತಿ, ಏನು ತೊಂದರೆ ಇಲ್ಲ. ಮತ್ತೆ ನೀರು ಕಡಿಮೆ ಆಯ್ತು ಅಂತಂದ್ರೆ ಮತ್ತೆ ಬರ್ತೈತಿ. ಅದಕ್ಕೆ ನೀವು ಹುತ್ತನ್ಯಾಗಿರೋಂಥ ಹುಳನ ರಾಣಿ ಹುಳನ ಹತೋಟಿ ಮಾಡೋದು ಅಷ್ಟೇ. ಹಾಂ ಹಾಂ ಹಾಂ, ಹುತ್ತನ್ನು ತೆಗಿಯಕ್ಕೆ ಹತ್ಬೇಕ್ರಿ. ತೆಗೆದ ರಾಣಿ ಹುಳ ಇರ್ತೈತಿ ಒಂದು 2 meter ಕೆಳಗಡೆ, ಆ ರಾಣಿ ಹುಳ ತೆಗಿಬೇಕು. ಆ ರಾಣಿ ಹುಳ ತೆಗಿಲಿಲ್ಲ ಅಂದ್ರೆ ಮತ್ತೆ ಹಂಗ ದಿನ ಕಟ್ತೈತಿ, ದಿನ 2.5 to 2.5 thousand ಮೊಟ್ಟೆ ಇಡ್ತಾವು. ಕರೆ ಮಾಡೋದಕ್ಕೆ ಧನ್ಯವಾದಗಳು, ಥ್ಯಾಂಕ್ ಯು. ನೀವು ಮುಂದುವರೆಸಿ, ಆಗಲೇ ಸಾವಯವ ಔಷಧದ ಬಗ್ಗೆ ಹೇಳ್ತಾ ಇದ್ರಿ. ಸರಿಗ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಪ್ರಮಾಣ ದಿನೇ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಅದರಲ್ಲಿ ಕಳವಳಕಾರಿ ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 0.5% ಅದಕ್ಕಿಂತ ಕಡಿಮೆ ಬಂದದೆ. ಅಂದ್ರೆ 100 gram ಮಂತ್ ತಗೊಂಡ್ರೆ 5 gram ಕಸ ಕಡ್ಡಿ ಸಗಣಿ ಇಲ್ಲ. ಇನ್ನು ಈ ಉದ್ದೇಶದಿಂದ ಕಬ್ಬಿನಲ್ಲಿ ಏನು ಮಾಡಬೇಕಾಗಿದೆ ಅಂದರೆ ಯಥೇಚ್ಛವಾಗಿ ಸಾವಯವ ಗೊಬ್ಬರಗಳನ್ನು ಬಳಕೆ ಮಾಡ್ಬೇಕಂತ ಹೇಳ್ತೀವಿ. ಆದರೆ ಈಗ ಭಾಳಷ್ಟು ಪ್ರಾಣಿಗಳೇ ಇಲ್ಲ ನಮ್ರೆ ಇದರಲ್ಲಿ, ಕೃಷಿಯಲ್ಲಿ. ಹೀಗಾಗಿ ನಾವು ಎತ್ತುಗಳ ಸಾಕಣೆ ಬೇಕಾಗಿತ್ತು, ಆದರೆ ಈಗ ಟ್ರ್ಯಾಕ್ಟರ್ಗಳ ಸಾಕಣೆಯಿಂದನೇ, ಟ್ರ್ಯಾಕ್ಟರ್ಗಳ ಕೆಲಸದಿಂದನೇ ಅವರು ತಮ್ಮ ಒಂದು ಇಳುವರಿಯನ್ನು ಪಡಿಬೇಕು ಅಂತ ಅಂತಿದ್ದಾರೆ. ಹೀಗಾಗಿ ಭೂಮಿಯ ಒಂದು ಗುಣಮಟ್ಟ ಕಾಯ್ದುಕೊಳ್ಳುವಲ್ಲಿ ಬಹಳ ಸಾಕಷ್ಟು. ಹಗಲ ಅಂತರ್ನಲ್ಲಿ ಕಬ್ಬು ಬೆಳಿತಿರಲ್ಲ, ಅಲ್ಲಿ ತಾವು ಹಸಿರೆಲೆ ಗೊಬ್ಬರಗಳ ಬೆಳೆಗಳಾದಂತ ಸೆಣಬು, ದೇಂಚ ಇವುಗಳನ್ನ ಬಳಸಿ ಅಲ್ಲೇ ಮೊಗ್ಗೊಡೆದು ಭೂಮಿಯ ಫಲವತ್ತತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ರಿ. ಒಂದು ಕರೆ ನೋಡೋಣ, ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಹಲೋ ಹೇಳಿ ಮಾ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾ ಪಟಗುಂದ್ರಿ, ಇಲ್ಲಿ ಮೂಲಿಗೆ ತಾಲೂಕು. ಹೇಳ್ರಿ ಮಾ, ಪ್ರಶ್ನೆ ಏನು ಹೇಳಿ? ಪ್ರಶ್ನೆ ಅಂದ್ರೆ ಹೊಳ್ದಾಂಡಿ ಹೊಲ ಐತ್ರಿ ನಮ್ದು ರೀ ಸಾಹಿರ. ಓಕೆ, ಅಂದ್ರೆ ರೀ ಹೊಳಗ್ ಬರ್ಸ್ರಿ, ಹೊಳಿ ಬಾಗ ಬಂದ ಎಲ್ಲ ಮುನ್ಗಿತ್ರಿ ಅದ. ಅದಾದಕ್ಕೆ ಆಗೋದಕ್ಕೆ ಅದ್ರದ್ದು ಅದ್ರದ್ದು ಅದಕ್ಕಾರ ಹಾಕತ್ತೆ ಅಂತ ಹೇಳಿ ಹುಂಚಾ ಕಟ್ರಿ ಹೋಗೈತ್ರಿ. ಒಟ್ಟ ಈ ಕುಳೆ ಹೇಳು ಅಂದ್ರೆ ನಮಗೂ ರೀ ಅದ. ಈಗೇನು ಮಾಡ್ಬೇಕು ಅಂತ ವಿಚಾರ ಮಾಡ್ಲಿಕ್ಕತ್ರಿ? ಹೆಂಗ್ ಏನ್ ಮಾಡುದ್ರಿ? ಹತ್ಕ ಬಂದ ತೆಗದ್ದು ಹೊಳಿ ಮುನಿಗ್ರಿ, ಅಗ್ದಿ ಹೊಳಿ ಬಾಯ ಫಲ ಆಯ್ತ್ರಿ. ಅದಕ್ಕೆ ಈಗ ಅದನ್ನ ಕುಳೆ ಅದೇ ಚಿಗಿಬೇಕಾರ ಕುಳೆ ದಾಟ ಆಕಾರ ಹೆಂಗ್ ಏನ್ ಮಾಡುದ್ರಿ? ಈಗ ನಿಮ್ ಕುಳೆ ಕಬ್ಬಿಗೆ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ಒಂದು ಮೊದಲ ಬಗಲ ಹರಿ, ಬಗಲ್ ಹರಿದು ಒಂದು 10-26 ಅಥವಾ 12-32 ಅಂತಾರಲ್ಲ, 12-32 16-32 ಎರಡು ಚೀಲ ಯೂರಿಯಾ ಗೊಬ್ಬರ ಕೊಡ್ರಿ ಅಂದ್ರೆ ಕಾಂಪ್ಲೆಕ್ಸ್ ಗೊಬ್ಬರ ಕೊಡ್ರಿ, ಕೊಟ್ಟ ಮೇಲೆ ಏನ್ ಮಾಡ್ರಿ ಹ್ಯೂಮಿಕ್ ಆಸಿಡ್ ತೇಜ್ ಸಿಗ್ತದೆ. ಹ್ಯೂಮಿಕ್ ಆಸಿಡ್ ಎರಡು ಲೀಟರ್ ಅಥವಾ 2 kg ಒಂದು 200 liter ನೀರಿಗೆ ಹಾಕಿ ಅದನ್ನ ಮುಂದಿನ ನಾಜಲ್ ತೆಗೆದು ಡ್ರೆಂಚ್ ಮಾಡ್ರಿ. ಆಮೇಲೆ ಮೊದಲು ಕೋಲಿ ಸವರಿದ್ದ ಐತಿಲ್ ನೋಡ್ಕೋರಿ, ನೋಡ್ಕೊಂಡು ಅದನ್ನ ಬೆಳಿ ಬೆಳಿಲಿಕ್ಕೆ ಇದು ಮಾಡ್ರಿ. ಮೊದಲು ಹುಡ್ತದ, ಆಮೇಲೆ ಅದು ಚಲೋ ತಂಗೆ ಬೆಳಿಬೇಕಂದ್ರೆ ಮತ್ತೆ ಅದು ಮಣ್ಣು ಇದ್ರ ಮೇಲೆ ಯೂರಿಯಾ ಮತ್ತು ಪೊಟ್ಯಾಷನ್ ಕಂತುಗಳಲ್ಲಿ ಕೊಡ್ಬೇಕು. ಈಗ ಮೊದಲು ಬಗಲ್ ಹರಿದ್ರಿ, ಇಲ್ಲ ಬಗಲ್ ಹರಿದ್ರು ಒಂದ್ ನೀರ್ ಹಾಕಿ ಬಗಲ್ ಹರಿರಿ, ಯಾಕಂದ್ರೆ ಹಳಿ ಬೇರೆ ಹರಿಲಿಲ್ಲ ಅಂದ್ರೆ ಹೊಸ ಬೇರೆ ಹಂಗ ಬರ್ತಾವ. ಬಗಲ್ ಹರಿರಿ ಗೊಬ್ಬರ ಕೊಟ್ಟ ಮೇಲೆ ಹೇಳ್ತೈತಿ ಕಿತ್ಕೊಂಡ. ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಡಾಕ್ಟರ್ ಬಿ ಅರುಣ್ ಕುಮಾರ್ ಅವರೇ, ಒಂದಿಷ್ಟು ಮಾಹಿತಿ ಹೇಳ್ತಾ ಇದ್ರಿ. ಅಂದ್ರೆ ಸಮಗ್ರ ನಿರ್ವಹಣೆ ಮಾಡೋ ದೃಷ್ಟಿಯೊಳಗೆ ಸಂಶೋಧನಾ ಕೇಂದ್ರದಿಂದ ವಿವಿಧ ತಳಿಗಳನ್ನ ಇದು ಮಾಡ್ತಿದ್ವಿ. ನಾವು ಮೊದಲಿಗೆ ಹೇಳಿದೀಗ ಸಂಕೇಶ್ವರ 0.2211 ಅಂತೇಳಿ, ಅದು ಕಬ್ಬಿಗೆ ನೀವೇನು ಗಂಗಾವತಿ ಕಬ್ಬು ಅಂತ ಹೇಳ್ತಿರಲ್ಲ, ಸೊ ಅದಕ್ಕೆ ಪರ್ಯಾಯವಾಗಿ ನಾವು ಇದನ್ನ ತಳಿಯನ್ನ ಡೆವಲಪ್ ಮಾಡಿದೀವಿ. ಸೊ ಇನ್ನು ಎರಡನೇ ತಳಿ ಅಂತ ಬಂದ್ರೆ ನಮಗೆ ಸಂಕೇಶ್ವರ 0.9227 ಅಂತೇಳಿ, ಸೊ ಇದು ಕೂಡ ಒಳ್ಳೆಯ ತಳಿ. ಇದು ಒಂದು ಎಕರೆಗೆ ಸುಮಾರು ನಿಮಗೆ 150 ಟನ್ ಇಳುವರಿಯನ್ನು ಕೊಡ್ತದೆ, ಮತ್ತು ಹೆಚ್ಚಿನ ಸಂಕ್ರಮಣವನ್ನು ಕೂಡ ಇದು ಹೊಂದಿದೆ. ಇದು ಕೂಡ ನಿಮಗೆ ರೈತರಿಗೆ ಸೂಕ್ತವಾಗಿದೆ, ಸುಂಕ ಇರೋದಿಲ್ಲ, ಹಾಗಾಗಿ ಕಟಾವು ಮಾಡೋಕ್ಕೇನು ತೊಂದರೆ ಇಲ್ಲ. ಸೊ ಈ ಬಗ್ಗೆ ಹೆಚ್ಚು ಮಾಹಿತಿಯನ್ನು ನಮ್ಮ ರೈತ ಬಾಂಧವರು ಮಾಡ್ಕೊಳ್ಬೇಕಂತೀರಿ. ಒಂದು ಕರೆ ನೋಡೋಣಲ್ಲ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಹಲೋ ನಮಸ್ಕಾರ ಸರ್.